ಅದು 5 ವರ್ಷದ ಅಗ್ರಿಮೆಂಟ್ ಇರುತ್ತೆ. 5 ವರ್ಷದ ಅಗ್ರಿಮೆಂಟ್ ಅಂದರೆ ನಮ್ಮ ಫಾರ್ಮ್ಗೊಂದು ಕೋಡ್ ಎಲ್ಲ ಬರುತ್ತೆ, ಅದೆಲ್ಲ ಹೀಗೆ 1-5 ವರ್ಷ ಈಗ ನಿಮ್ಗೆ ಕೊಡ್ತೀವಿ ಅಂತ ಹೇಳ್ತಾರೆ. ಆಮೇಲೆ ನಾವು ಶೆಡ್ ಎಲ್ಲ ಪ್ರಾರಂಭ ಆದ ಕೂಡಲೇ ಅವ್ರು ಮರಿ ತಂದು ಬಿಡ್ತಾರೆ, ಅವ್ರದ್ದೇ ವೆಹಿಕಲ್ ಇರುತ್ತೆ, ಎಲ್ಲ ಮರಿ ತಂದು ಬಿಡ್ತಾರೆ, ಫೀಡು ಅವರೇ ಕೊಡ್ತಾರೆ. ನಾವು ಅದನ್ನು 40 ದಿನ ಮೇಂಟೆನೆನ್ಸ್ ಮಾಡಿಕೊಂಡು ಹೋದ್ರೆ ಆಯಿತು. ಫಸ್ಟಿಗೆ ನಾವು ಹೀಗೆ ಮರಿ ಅವ್ರು ತಂದು ಬಿಡ್ತಾರೆ, ಅದಕ್ಕೆ ಸ್ಟಾರ್ಟಿಂಗ್ ಪೇಪರ್ ಎಲ್ಲ ಹಾಕಿ ಮರಿಗೆ 1-8 ದಿನ ಹೀಟ್ ಬೇಕಾಗುತ್ತೆ. ಹೀಟ್ ಬೇಕಾದಾಗ ನಾವು ಅದಕ್ಕೆ ಬಲ್ಬ್ ಅಥವಾ ಇದು ಕಟ್ಟಿಗೆಯಿಂದ ಹೀಟ್ ಕೊಡ್ತೀವಿ, ಬೆಂಕಿ ಹಾಕಿ ಹೀಟ್ ಕೊಡ್ತೀವಿ. ಸ್ಟಾರ್ಟಿಂಗ್ ಇಲ್ಲ, ಬೆಂಕಿ ಇದ್ರ ಡ್ರಮ್ ಇರುತ್ತೆ ಸರ್, ಆ ಡ್ರಮ್ ಅಲ್ಲಿ ಕೆಂಡ ಮಾಡ್ತೀವಿ, ಕೆಂಡ ಮಾಡಿದ ಹೀಟ್ ಆಗುತ್ತೆ, ಉಳಿಯುತ್ತೆ, 1-8 ದಿನ ಹೀಟ್ ಬೇಕಾಗುತ್ತೆ. ಆಮೇಲೆ ಈಗ ನಾರ್ಮಲ್ ವಾತಾವರಣಕ್ಕೆ ಅದು ಸೆಟ್ ಆಗುತ್ತೆ. ನಾವು ಹೀಗೆ ಅದು 45 ದಿನ ಬೆಳಿಗ್ಗೆ ಫೀಡ್ ಹಾಕೋದು, 1 ಟೈಮ್ ಫೀಡ್ ಹಾಕ್ತೇವೆ, 1-2 ಟೈಮ್ ಫೀಡ್ ಹಾಕ್ತೇವೆ. ಅದಕ್ಕೆ ನೀರಿನ ಸಿಸ್ಟಮ್ ಏನು ಮಾಡಿದ್ದೇವೆ ಅಂದರೆ ಆಟೋಮೆಟಿಕ್ ಸಿಸ್ಟಮ್ ಮಾಡಿಬಿಟ್ಟಿದ್ದೇವೆ, ಡ್ರಮ್ಮಿಂದ ಟ್ಯಾಂಕಲ್ಲಿ ತುಂಬಿದ್ರಾಯಿತು, ಅದು ಆ ಡ್ರಿಂಕರಿಗೆ ಬಂದಿಳಿಯುತ್ತೆ. ಫೀಡು ನಾವೇ ಹಾಕೋದು, ನಾವೇ ನಮ್ಮ ತಂದೆಯವರು ಎಲ್ಲ ಫ್ಯಾಮಿಲಿಯಿಂದ ಫೀಡ್ ಹಾಕ್ತೇವೆ. ಅಂದರೆ ಹೀಗೆ ಬೆಳಿಗ್ಗೆ 1-2 ಟೈಮ್ ಹೀಗೆ ಹಾಕ್ತೇವೆ. ಮುಂಚೆ ನೀವೇ ಪ್ರಾರಂಭ ಮಾಡಿದ್ರಿ, ಆದರೂ ಲಾಭ ಅನಿಸ್ಲಿಲ್ಲ ಅಂತ ಹೇಳಿದ್ರಿ, ಅಲ್ಲಿ ಏನು ಸಮಸ್ಯೆ ಆಗಿತ್ತು, ಯಾಕೆ ಲಾಭ ಅನಿಸ್ಲಿಲ್ಲ? ಅಂದರೆ ನಾವೇ ಇನ್ವೆಸ್ಟ್ಮೆಂಟ್ ಆಗಿತ್ತು, ನಾವೇ ಮರಿ ಎಲ್ಲ ಫೀಡ್ ಎಲ್ಲ ತರೋದು ನಾವೇ ಆಗಿತ್ತು. ಅದರಲ್ಲಿ ಈಗ ಈಗ 80 ರೂಪಾಯಿ ಇದೆ ಅಂದರೆ ಅದರಲ್ಲಿ ನಮ್ಮ ಪ್ರೊಡಕ್ಷನ್ ಕಾಸ್ಟೇ 75-80 ಹೀಗೆ ಆಗ್ತಿತ್ತು. ಪ್ರೊಡಕ್ಷನ್ ಕಾಸ್ಟ್ ಆದಾಗ ಈ ದಲ್ಲಾಳಿಗಳಿರ್ತಾರೆ, ಇವರು ಮಾರ್ಕೆಟಿಗೆ ಇವರು 10 ಪೇಪರ್ ರೇಟ್ಗಿಂತ 10 ರೂಪಾಯಿ ಮೈನಸ್ ಕೇಳ್ತಾರೆ. ಅವಾಗ ಅಲ್ಲೇ ನಮ್ಮ ಲಾಭ ಇರೋದೇ ಅವರೇ ತೊಗೊಂಡು ಹೋಗ್ತಾರೆ, ಅಲ್ಲಿ ನಮ್ಗೆ ಲಾಭನೇ ಉಳಿದಿಲ್ಲ. ಈ ಕಂಪ್ನಿಯವ್ರು ಏನು ಮಾಡ್ತಾರೆ ಅಂದರೆ ನಮ್ಮ ಹತ್ರ ಈಗ ಅವ್ರು ಕೊಡ್ತಾರಲ್ವಾ, ನಮಗೆ FCR ಲೆಕ್ಕದಲ್ಲಿ ಅಮೌಂಟ್ ಹಾಕ್ತಾರೆ. ಅವ್ರದ್ದು ಮಿನಿಮಮ್ 60 ರೂಪಾಯಿ ಇರುತ್ತೆ, ಅದು KG ಮೇಲೆ ಈಗ 12.5 ಇಲ್ಲಿ ತನಕ ಹೋಗುತ್ತೆ ಅವರು. ಅಂದರೆ ಬೈಬ್ಯಾಕ್ ಬೈಬ್ಯಾಕ್ ಸಿಸ್ಟಮಿಂದ ನಾವು ಮಾಡ್ತಾ ಇದ್ದೀವಿ. ಎಷ್ಟು ದಿನದ ಮರಿ ಕೊಡ್ತಾರೆ ಈಗ ನಿಮಗೆ? ಅವರು ಅಲ್ಲಿ 1 ದಿನದ ಮರಿ ಆಗಿರುತ್ತೆ, 1 ದಿನದ ಮರಿಯನ್ನು ನಮ್ಗೆ ಇಲ್ಲಿ ಶೆಡ್ಡಿಗೆ ತಂದು ಮೂಡಿಸ್ತಾರೆ ಅವರು ಅದೇ ದಿನ. ಇತ್ತೀಚೆಗೆ 8-8 ದಿನದ ಮರಿ ಅನ್ನೋದು ಕೊಡಬೇಕು ಅನ್ನುವಂಥದ್ದು ಕೆಲವೊಂದು ಕಡೆ ಮೇಲೆ ಕೆಲವೊಂದು ಕಂಪ್ನಿಗಳು ಹಂಗೆಲ್ಲ ಮಾಡ್ತಾ ಇದ್ರು. ಅಂದರೆ ಪ್ರೊಡಕ್ಷನ್ ಈಸಿ ಆಗುತ್ತೆ, ರೈತರಿಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು. ಅಂದರೆ ಅದು 1-8 ದಿನದ ತನಕನೇ ಸ್ವಲ್ಪ ನಮ್ಮ ರಿಸ್ಕ್ ಇರುತ್ತೆ. ಅಂದರೆ ಅದಕ್ಕೆ ಹೀಟ್ ಮೇಂಟೈನ್ ಮಾಡಬೇಕು, ಮರಿಯನ್ನು ಕ್ಲೀನಾಗಿ ನೋಡ್ಕೋಬೇಕು, ಅದು ಸ್ವಲ್ಪ ನಮಗೆಲ್ಲ ಇಲ್ಲ. 1 ದಿನದ ಮರಿಯನ್ನೇ ಅವರು ತಂದು ಕೊಡ್ತಾರೆ. ಹೌದು, ನಾವು 8 ದಿನದ ತನಕ ಹೀಗೆ ಹಾಕ್ತೇವೆ. ರಿಸ್ಕ್ ಏನಿರುತ್ತೆ ಕೋಳಿ ಸಾಕಾಣಿಕೆಯಲ್ಲಿ? ರಿಸ್ಕ್ ಅಂದರೆ ಅದು ಅಂದ್ರೆ ಅವರು ಮರಿ ತಂದಾಗ ನಾವು ಅದಕ್ಕೆ ಡ್ರೈ ಆಗಿ ನೋಡ್ಕೋಬೇಕಾಗತ್ತೆ, ಹೀಟ್ ಆಗಿ ಕೊಡಬೇಕಾಗತ್ತೆ. ಹೀಟ್ ಕೊಡದಿದ್ರೆ ಅದು ಸತ್ತೋಗೋ ಚಾನ್ಸ್, ಒಂದ್ರ ಮೇಲೆ ಒಂದು ಮರಿ ಬಿದ್ದು ಸತ್ತೋಗೋ ಚಾನ್ಸ್ ಇರುತ್ತೆ. ಯಾಕಂದ್ರೆ ಕಾವಿಗಾಗಿ ಒಂದ್ರ ಮೇಲೆ ಒಂದು ಹೋಗ್ತವೆ. ಒಂದ್ರ ಮೇಲೆ ಒಂದು ಹೋದ ತಕ್ಷಣ ಸತ್ತೋಗ್ತವೆ, ಎಲ್ಲ ತನ್ನಿಂತಾನೆ ಮೇಲಿಂದ ಬರ್ತಾವಲ್ಲ. ಒಂದೊಂದು ಹೀಟ್ ಆದ ತಕ್ಷಣ ಅದು ಒದ್ದೆ ಆಗಿಬಿಡುತ್ತೆ, ಅದು ಮೇಲೆ ಹತ್ತು ಕುಂತು ಕೆಳಗೆ ಮರಿ ಎಲ್ಲ ಸತ್ತೋಗ್ತವೆ. ವರ್ಷದಲ್ಲಿ ಎಷ್ಟು ಬ್ಯಾಚ್ ಈ ರೀತಿ ನೀವು? ನಾವು ವರ್ಷದಲ್ಲಿ 5-6 ಬ್ಯಾಚ್ ತೆಗಿತೀವಿ. ನಾವೀಗ 2019 ಎಂಡಿಂಗ್ ಇಂದ ಚಾಲು ಮಾಡಿದೀವಿ, ಈಗ ಮೊನ್ನೆ ಒಂದು ಬ್ಯಾಚ್ ಇತ್ತು, ಅದು ಹೋಯ್ತು ಸದ್ಯ. ಹೌದಲ್ಲ, ಒಂದು ಬ್ಯಾಚ್ ಅಲ್ಲಿ ಈಗ ಎಷ್ಟು ಮರಿಯನ್ನು ಸಾಕ್ಲಿಕ್ಕೆ ಸಾಧ್ಯ? ಅಂದ್ರೆ ನಮ್ದು 8,200 ಸ್ಕ್ವೇರ್ ಫೀಟ್ ಇದೆ, ಅದರಲ್ಲಿ ಕಂಪ್ನಿಯವರು 6,000, 6,500, 7,000 ಹಿಂಗ್ ಬಿಡ್ತಾರೆ. ಅವರು ಕ್ಲೈಮೇಟ್ ತಕ್ಕಂಗೆ ಬಿಡ್ತಾ ಇದಾರೆ. ಅವರು ಡಿಸೈಡ್ ಮಾಡ್ತಾರೆ, ನೀವು ಡಿಸೈಡ್? ಇಲ್ಲ, ಕಂಪ್ನಿಯವರೇ. ಅಂದ್ರೆ ಅವ್ರದ್ದು ಒಂದು ಹೆಚ್ಚುವರಿಯಲ್ಲಿ ಒಂದು ಹೀಗೆ 15,000-20,000 ಒಂದ್ಸತಿ ಬರುತ್ತೆ. ಅವರು ಹೀಗೆ ಬೇರೆ ಬೇರೆ ಶೆಡ್ಡಿ ಕೊಟ್ಟು ಈ ಶೆಡ್ಡಿಗೆ ಎಷ್ಟು ಹೋಗ್ಬೇಕು, ಆ ಶೆಡ್ಡಿಗೆ ಎಷ್ಟು ಹೋಗು, ಹೀಗೆ ಬಿಡ್ತಾರೆ ಒಂದೊಂದ್ಸತಿ. ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ ಬಿಡ್ರಿ ಅಂತೇಳಿ ಅಂದ್ರೆ? ಇಲ್ಲ, ಅವರು ಅಂದ್ರೆ ಒಂದೊಂದು 20,000-15,000 ಅಷ್ಟೇ ಇರುತ್ತೆ. ಅವರು ಅಷ್ಟು ಫಾರ್ಮಿಗೆ ಹಂಚಿಕೆ ಮಾಡಿಬಿಡ್ತಾರೆ ಈ ಒಂದೊಂದು ತಿಂಗಳಲ್ಲಿ. ಅಂದ್ರೆ ನಿಮ್ಮ ಕೆಪಾಸಿಟಿ ತಕ್ಕ ಹಾಗೆ ಅಷ್ಟು ಮರಿ ಬಿಡಕ್ಕಾಗಲ್ಲ? ಇಲ್ಲ ಇಲ್ಲ, ಅಂದ್ರೆ ಅವರು ಅಂದ್ರೆ ಮರಿಗೂ ಅಂದ್ರೆ 8,200 ಸ್ಕ್ವೇರ್ ಫೀಟ್ ಇದ್ರು ಅಷ್ಟು ಬಿಡಲ್ಲ ಅವರು. ಹೀಗೆ ಒಂದೊಂದ್ಸತಿ 6,000 ಬಿಡ್ತಾರೆ, 6,500 ಬಿಡ್ತಾರೆ, 7,000 ಹೀಗೆ ಬಿಡ್ತಾ ಇದ್ದಾರೆ. ನಿಮಗೆ ಹೆಚ್ಚು ಬಿಟ್ಟಾಗ ಅನುಕೂಲ ಜಾಸ್ತಿನೋ, ಕಡಿಮೆ ಬಿಟ್ಟಾಗ ಅನುಕೂಲ ಜಾಸ್ತಿ? ಅಂದ್ರೆ ನಮಗೆ ಹೆಚ್ಚು ಬಿಟ್ಟರೆ ಅನುಕೂಲ ಜಾಸ್ತಿ, ಅದರಿಂದ ನಮ್ಗೆ ಸ್ವಲ್ಪ ಪ್ರಾಫಿಟ್, ಅವ್ರ FCR ಲೆಕ್ಕದಲ್ಲಿ ಪ್ರಾಫಿಟ್ ಹೆಚ್ಚಾಗುತ್ತೆ ಅದರಿಂದ. FCR ಅಂದ್ರೆ ಹಂಗಂದ್ರೆ ಏನು ಸ್ವಲ್ಪ ಹೇಳಿ? ಅಂದ್ರೆ FCR ಅಂದ್ರೆ ಅದು ಫೀಡ್ ಎಷ್ಟು ತಿಂದಿದ್ದಲ್ಲ, ಒಂದು ಕೋಳಿ ಎಷ್ಟು ಫೀಡ್ ತಿಂದಿದ್ದಲ್ಲ, ಅದ್ರ ಮೇಲೆ ನಮ್ಗೆ FCR ಅಂದ್ರೆ ಫುಡ್ ಕನ್ಸಂಪ್ಷನ್ ರೇಟ್. ಹಾ, ಕನ್ಸಂಪ್ಷನ್ ರೇಟ್ ಇರುತ್ತೆ ಅದರಲ್ಲಿ. ಅವರು FCR ಈ ಕೋಳಿ ಎಷ್ಟು ಹೋಗಿದೆ, ಫೀಡ್ ಎಷ್ಟು ಹೋಗಿದೆಲ್ಲ, ಅದ್ರ ಮೇಲೆ ಅಷ್ಟು ನಾವು ಕೊಡಬೇಕು ಕಂಪ್ನಿಗೆ. FCR ಏನಾದ್ರೂ ಕಡಿಮೆ ಬಂದ್ರೆ ನಮ್ಗೆ ಲಾಭ, ಅದು FCR ಹೆಚ್ಚಾಯ್ತು ಅಂದ್ರೆ ನಮ್ಗೆ ಲಾಭ ಇರಲ್ಲ. ಅಂದ್ರೆ ಆಹಾರ ಕಡಿಮೆ ತಿಂದು ಒಂದ್ ಸ್ವಲ್ಪ ಜಾಸ್ತಿ ತೂಕ ಬರ್ಬೇಕು. ತೂಕ ಜಾಸ್ತಿ ಬರಬೇಕು. ಹಂಗ್ ಮಾಡ್ಬೇಕಂದ್ರೆ ಏನ್ ಮಾಡೋದು? ಇಲ್ಲ ಅಂದ್ರೆ ಅದು ನಾರ್ಮಲ್ ಎಷ್ಟು ಬರುತ್ತೆ ನಮ್ದು, 1.8-1.6 ಹೀಗೆ ಬರುತ್ತೆ. ನಮ್ದು ಬ್ಯಾಚ್ ಚೆನ್ನಾಗಿ ಬಂದಿಲ್ಲ ಅಂದ್ರೆ 1.8 ಹೀಗೆ FCR ಹೋಗುತ್ತೆ. ನಾರ್ಮಲಿ 1.6-1.65 FCR ಹಿಂಗ್ ಬರುತ್ತೆ. ಆ ಲೆಕ್ಕದಲ್ಲಿ ನಮ್ದು ಕಂಪ್ನಿಯ ಜೊತೆ ಸಂಬಂಧ ಹೇಗಿದೆ ಅದ್ರ ಮೇಲೆ ಮೇನ್ ಡಿಪೆಂಡ್ ಆಗಿರುತ್ತೆ. ಆ ಕಂಪ್ನಿ ನಾವು ಹೇಗೆ ಇದೆ ಅಲ್ಲ, ನಾವೇನಾದರೂ ಇಲ್ಲಿ ಸೇಲ್ ಮಾಡಿದ್ವಿ, ಫೀಡ್ ಸೇಲ್ ಮಾಡಿದ್ವಿ ಅಂದರೆ ಎಫ್ ಸಿ ಆರ್ ಹೈ ಆಗಿ ಹೋಗ್ತದೆ. ಎಫ್ ಸಿ ಆರ್ ಜಾಸ್ತಿ ಆಗೋದ್ರೆ ಅವರು ಕೊಡೋಕೆ ಮನ್ಸು ಮಾಡಲ್ಲ. ಹಾಗಾಗುತ್ತೆ. ಫೀಡ್ ನ್ಯೂ ಸೇಲ್ ಮಾಡೋದು ಯಾಕೆ ಅಂದ್ರೆ ಅವ್ರು ಕೊಡ್ತಾರ ಅಂದ್ರೆ ಫೀಡ್ಗೆ ನಮ್ ಇನ್ವೆಸ್ಟ್ಮೆಂಟ್ ಇರಲ್ಲ, ಕೋಳಿಗೂ ನಮ್ ಇನ್ವೆಸ್ಟ್ಮೆಂಟ್ ಇರಲ್ಲ. ನಾವೇನಾದ್ರೂ ಇಲ್ಲಿ ಸೇಲ್ ಮಾಡುದು ಹೀಗೇನಾದ್ರೂ ಮಾಡಿದ್ವಿ ಅವ್ರದ್ದು ಇನ್ವೆಸ್ಟ್ಮೆಂಟ್ ಇರುತ್ತೆ, ಎಫ್ ಸಿ ಆರ್ ಜಾಸ್ತಿ ಆಗಿ ಹೋಗುತ್ತೆ. ಹಾಗಾಗಿ ಮತ್ತೆ ಕಂಪನಿ ಜೊತೆ ಸಂಬಂಧ ಅಂತ ಹೇಳಿ ಅಂದ್ರೆ ಅವರು ನಂಬಿಕೆಯನ್ನು ನಾವು ಗಳಿಸ್ಕೋಬೇಕು ಅಂದ್ರೆ ಕಂಪನಿಯ ಜೊತೆ ನಮ್ದು ಎಫ್ ಸಿ ಆರ್ ಹೇಗಿರುತ್ತೆ, 1.6 ಮೇನ್ ಎಫ್ ಸಿ ಆರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್. ಇದು ನಮ್ಮ ಎಫ್ ಸಿ ಆರ್ ಹೇಗೆ ಕಡಿಮೆ ಹೆಂಗ್ ಬರುತ್ತೆ ಅಲ್ವಾ ಅಷ್ಟು ಬೆಸ್ಟ್ ನಮ್ಗೆ ಲಾಭ ಆಗಿರುತ್ತೆ ಸರ್. ಇದನ್ನ ವಿಸ್ತರಿಸಿಡಕಾಗತ್ತ, ಇಷ್ಟು ಆಹಾರ ಕೊಡ್ತಾರೆ, ಇಷ್ಟು ಕೋಳಿ ಬಿಟ್ಟಾಗ ಇಷ್ಟು ಆಹಾರ ಕೊಡ್ತಾರೆ, ಇಷ್ಟು ಆಹಾರ ಕೊಟ್ಟಾಗ ನಾವು ಪ್ರತಿದಿನ ಹಿಂಗಿಂಗ್ ಕೊಡೋದ್ರಿಂದ ನಮ್ಗೆ ಒಂದೂವರೆ ತಿಂಗಳಿಗೆ ಇಷ್ಟು ಆಹಾರದ ಖರ್ಚಾಗುತ್ತೆ, ಇಷ್ಟು ತೂಕ ಬರುತ್ತೆ, ಹಿಂಗೆ ಹೇಳಕಾಗುತ್ತ? ನಾವು ಸರ್ ಮರಿ ಬಿಟ್ಟಾಗಿಂದ ಹೇಳುವ, ನಾವು ಒಂದಿನದ ಮರಿಗೆ ರಾತ್ರಿ ನೈಟ್ ಬಂದು ಬಿಡ್ತಾರ ಅವರು. ನಾವು ಸ್ಟಾರ್ಟಿಂಗ್ ಏನ್ ಮಾಡ್ತೀವಿ, ಪೇಪರ್ ಹಾಕಿರ್ತೀವಿ, ಆ ಪೇಪರ್ ಮೇಲೆ ಮರಿ ತಂದು ಬಿಟ್ಟಾಗ ಫೀಡ್ ಎಲ್ಲ ಚಲ್ತೀವಿ. ಅಂದ್ರೆ ಸ್ಟಾರ್ಟಿಂಗ್ ಏನು ಗೊತ್ತಿರಲ್ಲ, ಒಂದಿನದ ಮರಿ ಆಗುತ್ತೆ, ಫೀಡ್ ಎಲ್ಲ ಹೀಗೆ ಬಂದು ಅವು ರೂಢಿ ಆಗುತ್ತೆ, ಬಿದ್ದಿದ್ದ ಫೀಡ್ ಎಲ್ಲ ತಿಂತವೆ. ಆಮೇಲೆ ಆ ಫೀಡ್ ಇರುತ್ತೆ, ಆ ಫೀಡ್ ಅಲ್ಲಿ ತಿನ್ನಕ್ ಚಾಲು ಮಾಡ್ತವೆ. ಅಲ್ಲಿ ನೀರೆ ಆ ನೀರಿಗೆ ಏನ್ ಮಾಡ್ತೀವಿ ಅಂದ್ರೆ ಸ್ವೀಟ್ ಹಾಕಿ ಬೆಲ್ಲ ಹಾಕಿರ್ತೀವಿ. ಫಸ್ಟಿಗೆ ಏನು ಗೊತ್ತಿರಲ್ಲ ಅದಕ್ಕೆ ನೀರು ಸ್ವೀಟ್ ಆಗಿರುತ್ತಲ್ಲ, ಅದು ಕುಡಿತವೆ, ಒಂದು ಮರಿ ಕುಡಿದು ಹೀಗೆ ಎಲ್ಲ ಮರಿ ಕುಡಿದು ಬಿಡ್ತವೆ. ಆಮೇಲೆ ಹೀಗೆ ಹೋಗ್ತಾ ಹೋಗ್ತಾ ಹೀಟ್ ಒಂದು ಬೇಕಾಗತ್ತೆ, ಹೀಟ್ ಒಂದು ಕೊಡ್ತೀವಿ ಅಂದ್ರೆ ಹಾಂ 8 ದಿನ ಹೀಟ್ ಬೇಕಾಗತ್ತೆ. ಹೀಟ್ ಇಲ್ದಾಗ್ರೆ ಮರಿ ಸತ್ತು ಹೋಗ್ತವೆ. 8 ದಿನದ ನಂತರ ಅದಕ್ಕೆ ನಾವು ಮ್ಯಾನುವಲ್ಲು ಫಸ್ಟಿಗೆ ನೀರು ಕೈಯಿಂದ ತುಂಬಿಡ್ತೇವೆ ಆ ಡ್ರಿಂಕರಲ್ಲಿ. ಆಮೇಲೆ ಇದು ಅಂದ್ರೆ ಅದ್ರ ಇದು ಮುಟ್ಟಲ್ಲ, ಸಣ್ಣದಿರತ್ತಲ್ವ ಸರ್. ಆಮೇಲೆ ಡ್ರಿಂಕರ್ ಫಿಕ್ಸ್ ಮಾಡಿದಿರ್ತೀವಿ. ಹೀಗೆ ದೊಡ್ಡದಾದ ತಕ್ಷಣ ದೊಡ್ಡ ಫೀಡ್ರ್ ಇಡ್ತೀವಿ. ಫೀಡ್ರ್ ಎಲ್ಲ ಇಟ್ಟು ಹೀಗೆ ಫಸ್ಟಿಗೆ ಸಣ್ಣ ಜಾಗದಲ್ಲಿ ಇರ್ತಾ ದೊಡ್ಡ ಮಾಡ್ತಾ ಪೂರಾ ಶೆಡ್ ಫಿಲ್ ಅಪ್ ಆಗೋಗುತ್ತೆ. ನಾವು ಹೀಗೆ ಫೀಡ್ ಹಾಕೋದು, ಬೆಳಿಗ್ಗೆ ಒನ್ ಟೈಮ್ ಫೀಡ್ ಹಾಕೋದು, ರ್ಯಾಕಿಂಗ್ ಮಾಡೋದು ಅಂದರೆ ಕ್ಲೀನಾಗಿ ರ್ಯಾಕಿಂಗ್ ಮಾಡಬೇಕು, ಇಲ್ಲ ಸ್ಮೆಲ್ ಬರುತ್ತೆ. ಹೀಗೆಲ್ಲ ಅಂದರೆ ಸ್ಮೂತ್ ಆಗಿರಬೇಕಾಗುತ್ತೆ ಉಮ್ಮೆ ಹಾಕಿದ ತಕ್ಷಣ. ರ್ಯಾಕಿನೊಳಗೆ ಬಿಡೋದ ಅಲ್ಲ, ರ್ಯಾಕಿಂಗ್ ಅದು ಗೊಬ್ಬರ ಇರುತ್ತಲ್ಲ ಸರ್, ಅದನ್ನ ಡೈಲಿ ಪಲ್ಟಿ ಹೊಡಿಬೇಕಾಗ್ತದೆ. ಅಂದ್ರೆ ದಪ್ಪ ಸತ್ಯ ವಿಧಾನದಲ್ಲಿ ಕೆಳಗಡೆ ಏನು ನಮ್ಮ ಭತ್ತದ ತೌಡಾಗಿರ್ಬೋದು, ಶೇಂಗಾ ಹೊಟ್ಟಾಗಿರ್ಬೋದು ಇಂಥವೆಲ್ಲ ನಾವು ಇದು ಭತ್ತದ ಹೊಟ್ಟನ್ನ ಹಾಕಿಬಿಡ್ತೇವೆ ಅದಕ್ಕೆ. ಅಂದ್ರೆ ಅದು ಕ್ಲೀನ್ ಆಗಿದ್ರೆ ಕೋಳಿ ಚೆನ್ನಾಗಿ ಬರುತ್ತೆ, ಅದು ಕ್ಲೀನ್ ಆಗಿರ್ಬೇಕು. ಹಾಗಾಗಿ ದಿನಕ್ಕೆ ಒಂದ್ಸಲ 2 ಸಲ ಮಾಡ್ಬೇಕು ಹಂಗ? ಹಾಂ, 2 ಸತಿ ಮಾಡಿದ್ರೆ ಚೆನ್ನಾಗಿ. ನಾವು ಒಂದು 2 ಸತಿ ಹೊಡಿತೇವೆ ರ್ಯಾಕಿಂಗ್ ಅನ್ನ, ಅದು ಕೋಳಿನೂ ಚೆನ್ನಾಗಿರುತ್ತೆ, ಡ್ರೈ ಇರುತ್ತೆ ನೆಲ ಎಲ್ಲ, ಅದಕ್ಕೆ ಹಾಕಿಬಿಡ್ತೇವೆ. ಅಲ್ಲಿ ಹಿಕ್ಕಿ ಬಂದದ್ದನ್ನು ತೆಗೆದಾಕೋದು ಎಲ್ಲ ಒಮ್ಗೆ ಬ್ಯಾಚ್ ಮುಗಿದ ನಂತರ? ಹಾಂ, ನಾವೊಂದು ಬ್ಯಾಚ್ ಕೊಟ್ಟ ತಕ್ಷಣ ಶೆಡ್ ಕ್ಲೀನ್ ಮಾಡ್ತೇವೆ. ಅದು ಸ್ಪ್ರೇ ಎಲ್ಲ ಹೊಡೆದು ಅವರು ಸ್ಪ್ರೇ ಕೊಡ್ತಾರೆ ಕಂಪ್ನಿಯಿಂದ, ಅದನ್ನು ಹೊಡೆದು ಪ್ಯಾಕಿಂಗನ್ನು ಇದು ಗೊಬ್ಬರವನ್ನು ತೆಗೆದು ಒಂದು ಚೀಲದಲ್ಲಿ ತುಂಬಿ ಇಲ್ಲೇ ಸೇಲ್ ಮಾಡ್ತೇವೆ. ಆ ಗೊಬ್ಬರವನ್ನು ಇಲ್ಲೇ ತೋಟಕ್ಕೆ ಇಲ್ಲೆಲ್ಲ ಒಯ್ತಾರೆ. ಒಂದು ಚೀಲವನ್ನು 150 ರೂಪಾಯಿ ಹೀಗೆ ನಾವೇ ತುಂಬ ಕೊಡ್ತೇವೆ, ಅವರು ಒಯ್ತಾರೆ. ಭತ್ತದ ಹೊಟ್ಟನ್ನ ಜೊತೆಗೆ ಅದ್ರ ಹಿಕ್ಕಿ ಎಲ್ಲ ಸೇರಿಸಿ ಅದು ಮಿಕ್ಸ್ ಆಗಿರುತ್ತೆ. ಅದು ಗೊಬ್ಬರ ಅಂದ್ರೆ ಕೋಳಿ ಹಿಕ್ಕಿ ಇರ್ತಾರಲ್ಲ, ಅದು ಮಿಕ್ಸ್ ಆಗಿರುತ್ತೆ. ಅದು ಗೊಬ್ಬರ ಇದು ಉಮ್ಮಿ ಹೇಳಿ ತಿಳಿವ ಅಂಗ್ರಲ್ಲ, ಫುಲ್ ಕಪ್ಪಾಗಿ ಮಿಕ್ಸ್ ಆಗಿರುತ್ತೆ, ಅದನ್ನ ತುಂಬಿಕೊಡ್ತೀವಿ. ಎಷ್ಟು ಆಗುತ್ತೆ ಅದು, ಎಷ್ಟು ಚೀಲ ಆಗುತ್ತೆ? ನಾವು ಪ್ರತಿಯೊಂದು ಬ್ಯಾಚಿಗೆ ಅದು 150 ಚೀಲ ಆಗುತ್ತೆ, 150-170 ಹಿಂಗ್ ಚೀಲ ಆಗುತ್ತೆ. ಅದರಿಂದನು ಚೆನ್ನಾಗಿ ಲಾಭನೇ ಬರುತ್ತೆ ನಮ್ಗೆ. ತಂದು ಹಾಕುವಾಗ ಅದಕ್ಕೆ ಖರ್ಚು ಎಷ್ಟು ಬರುತ್ತೆ? ಅದಕ್ಕೆ ತಂದು ಹಾಕುವಾಗ ಒಂದು 10,000 ರೂಪಾಯಿ ಖರ್ಚು ಬರುತ್ತೆ ನಮ್ಗೆ. 100 ಚೀಲ ಬೇಕಾಗುತ್ತೆ, ಅದು ಒಂದು 10,000 ರೂಪಾಯಿ ಬರುತ್ತೆ. ಒಂದು ಚೀಲಕ್ಕೆ 100 ರೂಪಾಯಿ ಬಿದ್ರೆ ಒಂದು 10,000 ರೂಪಾಯಿ ಬೀಳುತ್ತೆ. ಆ ಖರ್ಚು ನಿಮ್ದು ಕಂಪನಿದು? ಒಮ್ಮೆಯ ಖರ್ಚು ನಮ್ದೇ ಆಗಿರುತ್ತೆ. ಮಾರ್ಕೊಂಡಾಗ ನಮ್ದೇ ಆಗತ್ತೆ ಗೊಬ್ಬರದ. ಅದೇನ್ ಬಹಳ ನಿಮ್ಗೆ ಒಂದ್ ಸ್ವಲ್ಪ ಜಾಸ್ತಿ ಲಾಭನ ಆಗತ್ತೆ ಅನ್ಕೋ ಲಾಸ್ಟ್ಗೆಲ್ಲ? ಹಾಂ, ಒಂದ್ 25,000 ಹಿಂಗ ಆಗತ್ತೆ ಒಂದು ಗೊಬ್ಬರದ್ದು. ಆಮೇಲೆ ಚೀಲ ಒಂದ್ ಸಿಗತ್ತೆ ಈ ಕಂಪ್ನಿಯ ಚೀಲ, ಅವರು ಫೀಡ್ ಕೊಟ್ಟ ಚೀಲನ ರಿಟರ್ನ್ ಆಗಿ ಒಯ್ಯುದಿಲ್ಲ, ಅದನ್ನ ನಾವು ಇಲ್ಲಿ 15 ರೂಪಾಯಿ ಒಂದ್ ಚೀಲವನ್ನ ಮಾರ್ತೇವೆ. ಎಷ್ಟು ಚೀಲ ಇರುತ್ತದೆ ಅದು? ಒಟ್ಟು ನಮ್ದು ಒಂದು 6.5 ಕೋಳಿ ಸರ್ ಬಿಡ್ತಾರಲ್ವ, ಅವರು ಒಟ್ಟು ಒಂದು 300-320 ಚೀಲ ಅನ್ನೋ ಫೀಡ್ ಅವ್ರು ಕೊಡ್ತಾರೆ. ಅದು 300 ಚೀಲನೂ ನಮಗೆ ಆಗತ್ತೆ. ಎಷ್ಟು ಕೆ ಜಿ ಅದು ಚೀಲ? ಅದು 75 ಕೆ ಜಿ ಚೀಲ ಆಗತ್ತೆ. ಹಾಗಾಗಿ ನಿಮಗೆ ಇದು 100,000 ರೂಪಾಯಿ ಟರ್ನ್ ಓವರ್ ಆಗ್ತಾ ಇರುತ್ತಲ್ಲ? ಹಾಂ, ಒಂದು 2 ತಿಂಗಳಲ್ಲಿ 100,000 ಹಿಂಗೆ ಟರ್ನ್ ಓವರ್ ಮಾಡ್ತಾ ಉಳಿತೀನಿ. ನಿಮಗೆ 100,000ದಲ್ಲಿ ಎಷ್ಟು ಮಾರ್ಜಿನ್ ಉಳಿತು ನಿಮಗೆ? ನಮಗೆ ಒಂದು ವರ್ಷದ ಲೆಕ್ಕದಲ್ಲಿ ನೋಡಿದಾಗ, ಒಂದು ವರ್ಷ ಅಲ್ಲ ಒಂದು ಬ್ಯಾಚ್ ಅಲ್ಲಿ, ಒಂದು ಬ್ಯಾಚ್ ಅಲ್ಲ ಸರ್, ಒಂದು 80,000-70,000 ಹೀಗಾಗುತ್ತೆ. ಒಟ್ಟು ಒಂದು ಗೊಬ್ಬರದೆಲ್ಲ ಸುತ್ತಲೂ 100,000 ತನಕನೂ ಆಗುತ್ತೆ ನಿಮಗೆ ಉಳಿತು. ಹಾಂ, ಒಂದು 2 ತಿಂಗಳಲ್ಲಿ ಒಂದು ಬ್ಯಾಚಿಗೆ 100,000 ತನಕನೂ ಉಳಿಯುತ್ತೆ. ಖರ್ಚು ವೆಚ್ಚ ತೆಗೆದು? ಹಾಂ, ಖರ್ಚು ವೆಚ್ಚ ತೆಗೆದು. ಹಾಗಾಗಿ ನೀವು ಈ ರೀತಿ ಒಂದು ಕೋಳಿ ಸಾಕಾಣಿಕೆ ಉದ್ಯೋಗ ತಗೊಂಡಿದ್ದು ಒಳ್ಳೇದಾಯ್ತಲ್ಲ. ಹಾ, ಒಳ್ಳೇದಾಗಿದೆ ಸರ್. ಆದ್ರೆ ನಮ್ಗೆ ಇದರಿಂದ ಸರ್ಕಾರದಿಂದ ಏನು ಸಿಕ್ಕಿಲ್ಲ, ಬಟ್ ಇದರಲ್ಲಿ ನಬಾರ್ಡ್ ಯೋಜನೆ ಅಂತಿದೆ ಸರ್. ನಾನು ಇದರಿಂದ ಸ್ಟಾರ್ಟಿಂಗ್ ಕಟ್ಟದಂಗಿಂದ ಪ್ರಾಜೆಕ್ಟ್ ರಿಪೋರ್ಟ್ ಎಲ್ಲ ಮಾಡಿ ಬ್ಯಾಂಕಿಗೆ ಒಂದ್ ಎರಡ್ ಸತಿ ಹೋಗಿ ಇಲ್ಲ ಇದರಲ್ಲಿ ಇಲ್ಲ ಸಿಗಲ್ಲ ಅಂತೇಳಿ, ಈ ಕೊರೋನಾ ಆಗಿದ್ದಕ್ಕೆ ನಮ್ಗೆ ಅದೊಂದು ಸೌಲಭ್ಯ ಸಿಕ್ಕಿಲ್ಲ. ಅಂದ್ರೆ ಹೊಸದಾಗಿ ಪ್ರಾರಂಭ ಮಾಡೋರಿಗೆ ಏನಾದ್ರೂ ಸೌಲಭ್ಯ ಇದೆ ಅದರಲ್ಲಿ? ಹಾ, ನಬಾರ್ಡ್ ಯೋಜನೆಯಿಂದ ನಾನು ಇಲ್ಲಿ ಹಳಿಯಾಳ ಸೈಡ್ ಎಲ್ಲ ಕೇಳಿದ್ದೇನೆ, ಆಯ್ತು ನಾ ಇನ್ನೊಂದು ತಗೊಂಡಿದ್ದೇನೆ ಅಂತ ಹೇಳ್ತಾರೆ. ಆದ್ರೆ ನಾವು ಇಲ್ಲಿ ಕೇಳಿದಾಗ ಇಲ್ಲ ಈ ಯೋಜನೆ ಈಗ ಬಂದಾಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಇಂತಿಂತ ಸೌಲಭ್ಯ ಇರಬೇಕು, ಆ ಪ್ರದೇಶದಲ್ಲಿ ನೀರು ಇರಬೇಕು, ಕರೆಂಟ್ ಇರಬೇಕು, ಇಂಥವೆಲ್ಲ ಬೇಕಾಗುತ್ತ? ಸೌಲಭ್ಯ ಇದ್ದವ್ರಿಗೆ ಮಾತ್ರ ಕೊಡ್ತಾರೆ ಕಂಪನಿಯವರು? ಹಾ, ಕಂಪನಿಯವರು ರೋಡು ಚೆನ್ನಾಗಿರ್ಬೇಕು, ಕರೆಂಟ್ ಇರಬೇಕು, ನೀರು ಇರಬೇಕು, ಎಲ್ಲ ಬಂದು ನೋಡ್ತಾರೆ. ಈಗ ಆಗುತ್ತೆ ಅಂದ್ರೆ ಅವರು ಅವ್ರಿಗೆ ಒಪ್ಪಿಗೆ ಇದೆ ಅಂದ್ರೆ ಕೊಡ್ತಾರೆ, ಇಲ್ಲದಿದ್ರೆ ಕೊಡಲ್ಲ. ಅಂದ್ರೆ ಹುಬ್ಳಿಯಿಂದ ಇಲ್ಲಿ ಬರ್ಬೇಕಲ್ವಾ ಅವ್ರು ಸರ್? ಹಂಗೇಳಿ ಇಲ್ಲಿ ಮತ್ತೆ ಯಾರ್ದು ಇಲ್ಲ, ಇಲ್ಲಿ ನಮ್ದು ಒಂದೇ ಇದೆ, ಇಲ್ಲಿ ಸುಗುಣದಿಂದ ಮಾಡೋರು, ಮತ್ತೆ ಯಾರು ಇಲ್ಲ. ಬೇರೆ ಬೇರೆ ಕಂಪನಿಗಳು ಇದಾವೆ? ಹಾ, ಬೇರೆ ಬೇರೆ ಕಂಪ್ನಿ ಇದು ವೆಂಕೋಬ್ ಮತ್ತೆ ಸುಗುಣ ಮತ್ತು ಐ ಬಿ ಹೀಗೆಲ್ಲ ಇದಾವೆ. ಆದ್ರೆ ಬಟ್ ಇಲ್ಲಿ ಇಷ್ಟು ದೂರ ಬರೋದು ಸುಗುಣ ಒಂದೇ, ಮತ್ತೆ ಯಾವ ಕಂಪ್ನಿ ಕಲಘಟಗಿದ್ದು ಹೆಚ್ಚಾಗಿ ಬರೋದೇ ಇಲ್ಲ. ಹಾಗಾಗಿ ಈಗ ನೀವು ಒಂದು ಬ್ಯಾಚ್ ಮುಗಿತು, ಅದು ಡಿಸ್ಇನ್ಫೆಕ್ಷನ್ ಮಾಡಬೇಕು ಅಂತ ಹೇಳಿ, ಅಂದ್ರೆ ಅಲ್ಲಿ ಇರ್ತಕ್ಕಂತ ರೋಗ ರುಜಿನ ಏನೇ ಇದ್ರು ಕೂಡ ಹೋಗ್ಬೇಕು, ಅದಕ್ಕೆ ಏನ್ ಮಾಡ್ತೀರಿ? ಸುಣ್ಣ ಮಾಡಿಯೋದು ಅಥವಾ ಬ್ಲೀಚಿಂಗ್ ಹಾಕೋದು, ಏನ್ ಮಾಡೋದಲ್ಲಿ? ನಾವು ಫಸ್ಟಿಗೆ ಬ್ಲೀಚಿಂಗ್ ಇದು ಕೋಳಿ ಕೊಟ್ಟ ತಕ್ಷಣ ಒಂದು ಸ್ಪ್ರೇ ಕೊಡ್ತಾರೆ ಕಂಪ್ನಿಯವರು, ಅದನ್ನ ಹೊಡೆದು ಗೊಬ್ಬರವನ್ನ ತೆಗೆದು ಪೂರ್ತಿ ಶೆಡ್ ಹೊಸ ತರನ ಮಾಡ್ತೀವಿ. ಅಂದ್ರೆ ಆ ಜೇಡ್ರ ಬಲ ಎಲ್ಲ ಗೂಡಿಸಿ ಸುಣ್ಣವನ್ನ ಹೊಡೆದು, ಆಮೇಲೆ ಸುಣ್ಣ ಎಲ್ಲ ಹೊಡೆದಾದ್ಮೇಲೆ ಕಂಪ್ನಿಯವರು ಬಂದು ಸ್ಪ್ರೇ ಮ್ಯಾನೇಜರ್ ಇರ್ತಾರೆ, ಅವ್ರು ಬಂದು ಯಾವ್ದು ಮೆಷಿನ್ ಅಲ್ಲಿ ತಗೊಂಡು ಒಂದು ಸುಡ್ತಾರೆ. ಅದು ಇದು ಮೆಷಿನ್ ಇರುತ್ತೆ, ಅದ್ರಲ್ಲಿ ಬಂದು ಅವರೇ ಮಾಡ್ತಾರೆ. ಹಾ, ಕಂಪ್ನಿಯಿಂದಾನೇ ಬಂದು ಮಾಡ್ಕೊಟ್ಟು ಹೋಗ್ತಾರೆ. ಅದಕ್ಕೇನು ಇದನ್ನ ತಗೊಳ್ಳಲ್ಲ ನಿಮಗೆ? ಇಲ್ಲ, ಅವರು ನಮ್ಮ ಹತ್ರ ಪೆಟ್ರೋಲ್ ಚಾರ್ಜ್ ಹೇಳಿ ಇಷ್ಟೇ ತಗೊಳ್ತಾರೆ, ಮತ್ತೇನು ತಗೊಳ್ಳಲ್ಲ ಅವರು. ಅದು ಆದ ನಂತರ ಕೋಳಿ ಸಾಕಾಣಿಕೆ ಸಂದರ್ಭದೊಳಗೆ ಮರಿಯು ಆಗುವಾಗ ಒಂದೇನೋ ರೋಗ ರುಜಿನ ಬರಬಹುದು, ಆಮೇಲೆ ಇನ್ನೊಂದು ಬೇರೆ ರೋಗ ರುಜಿನ ಬರಬಹುದು, ಅದಕ್ಕೆ ಏನಾದರೂ ಮುಂಜಾಗ್ರತಾ ಕ್ರಮಕ್ಕಾಗಿ ಔಷಧ ಕೊಡುವಂಗೆಲ್ಲ ಮಾಡ್ತಾರೆ? ನಾವು ಅದಕ್ಕೆ 8 ದಿನಕ್ಕೊಮ್ಮೆ ಒಂದು ಮರಿ ಕೊಟ್ಟಾಗ 8 ದಿನಕ್ಕೆ ಒಂದು ವ್ಯಾಕ್ಸಿನ್ ಇರುತ್ತೆ, ಅದು ಕಣ್ಣಿಗೆ ಬಿಡಬೇಕಾಗುತ್ತೆ, ಅದೊಂದು ಮಾಡ್ತೀವಿ. ಬಿಟ್ರೆ ಒಟ್ಟು 4 ವ್ಯಾಕ್ಸಿನ್ ಇರುತ್ತೆ ಅದರಲ್ಲಿ, 14 ದಿನಕ್ಕೊಂದು ಅದನ್ನು ಕಣ್ಣಲ್ಲಿ ಡ್ರಾಪ್ ಬಿಡಬೇಕಾಗುತ್ತೆ, ಆಮೇಲೆ 18 ದಿನಕ್ಕೂ ಅದು ನೀರಲ್ಲಿ ಕೊಡುದು, ಆಮೇಲೆ 24ಕ್ಕೆ ಅದನ್ನು ನೀರಲ್ಲಿ ಕೊಟ್ಟರೆ ಅದರಿಂದ ಯಾವುದು ಈ ರೋಗಗಳೆಲ್ಲ ಬಾಧೆ ಇರುವುದಿಲ್ಲ. ಅಂದ್ರೆ ಸ್ವಚ್ಛತೆ ಬಹಳ ಮುಖ್ಯ. ಸ್ವಚ್ಛತೆ ಅಂದ್ರೆ ಸ್ವಚ್ಛತೆ ಮೇಲೆ ಮೇನ್ ಡಿಪೆಂಡ್ ಆಗಿರುತ್ತೆ, ಕೋಳಿ ಕ್ಲೀನ್ ಆಗಿ ಉಳಿಯಬೇಕಾಗತ್ತೆ. ಈಗ ಒಂದು ಬ್ಯಾಚ್ ಇಂದ ಇನ್ನೊಂದು ಬ್ಯಾಚ್ ಗೆ ಮಧ್ಯೆ ಎಷ್ಟು ಅಂತರ ಇರಬೇಕು? ಒಂದು ಬ್ಯಾಚ್ ಇಂದ ಅಂದ್ರೆ ನಮ್ಮ ಶೆಡ್ ನಾವು ಕ್ಲೀನ್ ಮಾಡುವ ಮತ್ತೆ 15 ದಿನ ಗ್ಯಾಪ್ ಆದ್ರೂ ಮಿನಿಮಮ್ ಬೇಕಾಗುತ್ತೆ. ನಾವು 15 ದಿನದ ಒಳಗೆ ಆ ಶೆಡ್ ಅನ್ನ ಕ್ಲೀನ್ ಮಾಡಿ ಅದಕ್ಕೆ ಬೇಕಾಗುವ ಸ್ಪ್ರೇ ಎಲ್ಲ ಹೊಡೆದು ಒಂದು 5 ದಿನ ರೆಸ್ಟ್ ಆದ್ರೂ ಕೊಡಬೇಕಾಗತ್ತೆ, ಹೀಗೆ ಸುಣ್ಣ ಎಲ್ಲ ಬಡದಾದ ತಕ್ಷಣ, ಆಮೇಲೆ ಮರಿ ತಂದು ಬಿಡ್ತಾರೆ. ಮತ್ತೆ ಕೆಲವೊಂದು ಟೈಮ್ ನೋಡಿ ಏನಂತಾರೆ, ಸುತ್ತಮುತ್ತ ಇರೋರು ಇದು ಕೋಳಿ ಸಾಕಾಣಿಕೆಯಿಂದ ವಾಸನೆ ಬರುತ್ತೆ ಹಂಗೆ ಹಿಂಗೆ ಅಂತೇಳಿ, ಅಂಥದ್ದೇನು ಸಮಸ್ಯೆ ಇಲ್ಲ? ಹಾ, ವಾಸನೆ ಸ್ವಲ್ಪ ಬರುತ್ತೆ ಅಂದರೆ ಅದು ಏನಾಗುತ್ತೆ, ಈ ಕೋಳಿಗಳೆಲ್ಲ ಏನು ಮಾಡ್ತವೆ ಅಂದರೆ ಸ್ವಲ್ಪ ದೊಡ್ಡದಾದ ತಕ್ಷಣ ನೀರು ಆ ಡ್ರಿಂಕರಲ್ಲಿ ನೀರು ಚೆಲ್ತವೆ, ಅದರಿಂದ ಅದು ಗೊಬ್ಬರದಲ್ಲಿ ಬಿದ್ದ ತಕ್ಷಣ ಅದು ವಾಸನೆ ಬರುತ್ತೆ, ಅದು ಬೀಳದಾಗಿದ್ರೆ ಅಷ್ಟೇನು ಸ್ಮೆಲ್ ಇರಲ್ಲ, ನೀರೆಲ್ಲ ಚೆಲ್ ತಕ್ಷಣ ಅದು ಸ್ಮೆಲ್ ಬರುತ್ತೆ. ಅದಕ್ಕೇನು ಮಾಡಬೇಕು ಅಂದ್ರೆ ಅದು ಈ ಡ್ರಿಂಕರ್ ಸಿಸ್ಟಮ್ ಅಲ್ಲಿ ಅದು ಕೋಳಿ ಹೀಗೆ ಅಲ್ಲಾಡ್ತವೆ, ಅದು ಡ್ರಿಂಕರ್ ಅಲ್ಲಾಡ ತಕ್ಷಣ ನೀರು ಚೆಲ್ತವೆ. ಈಗ ಹೊಸ ಸಿಸ್ಟಮ್ ಅಲ್ಲಿ ಪಿಂಕ್ಲರ್ ಸಿಸ್ಟಮ್, ಅದು ಚುಚ್ಚು ಕುಡಿತದೆ, ಅದರಿಂದ ಇದು ಅದು ನೀರು ಚೆಲ್ಲಲ್ಲ, ಅದು ಚುಚ್ಚು ಕುಡಿತವೆ, ಅದರಿಂದ ಈಗ ಚುಚ್ಚು ಕುಡಿಯೋದು ಆ ಪದ್ಧತಿ ಮಾಡ್ತಾ ಇದಾರೆ ಈಗ? ಇಲ್ಲ, ನಮ್ದು ಇದೆ ಡ್ರಿಂಕರ್ ಸಿಸ್ಟಮ್ ಇದೆ ಸರ್, ಈಗ ಮುಂದಿನ ಇದ್ರಲ್ಲಿ ನೋಡ್ಬೇಕು ಅದು ಮಾಡಬೇಕು. ಅದು ನೀವು ಅಳವಡಿಸ್ಬೇಕಾ? ಹಾ, ನಾವೇ ಅಳವಡಿಸ್, ನಮ್ದು ಶೆಡ್ಡಿಗೆಲ್ಲ ನಮ್ದು ಇನ್ವೆಸ್ಟ್ಮೆಂಟ್ ಆಗತ್ತೆ ಸರ್. ಮತ್ತೆ ರಾತ್ರಿ ಇಷ್ಟು ಬೆಳಕ್ಕೆ ಇರಬೇಕು, ಇಷ್ಟು ಕತ್ಲಿರ್ಬೇಕು, ಹಂಗಿರುತ್ತ? ಹಾ, ನಾವು ಅಂದ್ರೆ ಕರೆಂಟ್ ಹೋದ್ರು ಅದಕ್ಕೆ ಯು ಪಿ ಎಸ್ ಮಾಡ್ಕೊಂಡಿದ್ವಿ, ಒಂದು ಸೋಲಾರ್ ಪ್ಲೇಟ್ ಹಾಕೊಂಡು ಯು ಪಿ ಎಸ್ ಸಿಸ್ಟಮ್ ಮಾಡ್ಕೊಂಡಿದ್ದು, ಕರೆಂಟ್ ಹೋದ ತಕ್ಷಣ ಇದು ಸೋಲಾರ್ ಉಳಿಯುತ್ತೆ. ಒಟ್ಟು ನಿಮಗೆ ಒಂದು ಕೋಳಿ ಮನೆಯನ್ನ ತಯಾರು ಮಾಡಬೇಕು, ಅದಕ್ಕೆ ಬೇಕಾದಂತ ವ್ಯವಸ್ಥೆ ಮಾಡ್ಕೋಬೇಕು ಅಂದಾಗ ಎಷ್ಟು ಖರ್ಚೆಲ್ಲ ಬಂತು? ನಾವು ಇದು 8200 ಸ್ಕ್ವೇರ್ ಫೀಟ್ ಶೆಡ್ ಮಾಡಲಿಕ್ಕೆ ಸುಮಾರು 7-8 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ. ಈಗ ಸುಮಾರು 1-1.5 ಲಕ್ಷ ರೂಪಾಯಿ ನಮ್ದು ಸಾಲ ಇದೆ, 1-1.5 ವರ್ಷ ಆಯ್ತು ಮಾಡ್ಲಿಕ್ಕೆ. ಮುಗಿಸಿದಿರಲ್ಲ? ಹಾ, ಅಷ್ಟು ಮುಗಿಸಿವಿ, 1-1.5 ಲಕ್ಷ ರೂಪಾಯಿ ಸಾಲ ಇದೆ. ಇದು ಅಲ್ಲದೆ ಬೇರೆ ಆದಾಯದ ಮೂಲಗಳು ಯಾವ್ಯಾವ ನಿಮಗೆ ಅಂದ್ರೆ ಸರ್? ಅಂದ್ರೆ ಹೊಲದಿಂದ, ತೋಟದಿಂದ, ದನ ಕರುಗಳಿಂದ, ಇಂತ ಏನಾದ್ರು ಆದಾಯ ಮೂಲ ಇದಾವ? ಇಲ್ಲ, ನಮ್ದು ಆದಾಯ ಮೂಲ ಅಂದ್ರೆ ಈಗ ಒಂದು 4 ವರ್ಷ ಆಯ್ತು ನಾವು ಸದ್ಯ ತೋಟ ಹಾಕಿದ್ದೀವಿ, ಇನ್ನೊಂದು 2 ವರ್ಷದಲ್ಲಿ ಬರುವ ನಿರೀಕ್ಷೆ ಇದೆ. ಈ ಅಡಿಕೆ ಸಸಿಯನ್ನು ನೆಟ್ಟಿದ್ದೇವೆ, ಒಂದು 200-300 ಸಸಿಯನ್ನು ನೆಟ್ಟಿದ್ದೇವೆ. ನಿಮ್ಗೆ ಕೋಳಿ ಸಾಕಾಣಿಕೆಗೆ ಇಂಥ ಒಂದು ಕಂಪನಿ ನಿಮ್ಮ ಜೊತೆ ಸಹಕಾರ ಮಾಡುತ್ತೆ, ಅವ್ರ ಜೋಡಿ ಮಾತಾಡಿದ ನಂತರ ಪ್ರಾರಂಭ ಮಾಡಿದ್ದು ಅಥವಾ ನಾವು ಮಾಡಿಬಿಡೋಣ ಅಂತೇಳಿ ಮಾಡಿದ್ದು? ಇಲ್ಲ ಇಲ್ಲ, ನಾವು ಅಂದ್ರೆ ನನಗೆ ಏನಾಗಿತ್ತು ಅಂದ್ರೆ ನಾ ಇದು ಈ ಸಣ್ಣ ಶೆಡ್ ಅನ್ನ ಮಾಡಿಬಿಟ್ಟಿದ್ದೆ ಅಂದ್ರೆ ನನಗೆ ಬೇರೆ ಏನಾದ್ರೂ ಮಾಡ್ಲೇಬೇಕು ಇದ್ರಲ್ಲಿ ಅಂತ ಒಂದು ಇದಿತ್ತು ಮನಸ್ಸಲ್ಲಿ ಇತ್ತು ಏನಾದ್ರು. ಆಮೇಲೆ ನಾನು ಹುಬ್ಬಳ್ಳಿಯಲ್ಲಿ ಅಂದ್ರೆ ಯಾರೋ ಇಲ್ಲ ನಮ್ಮ ಪರಿಚಯದವ್ರು ಹೇಳಿದ್ರು ಈಗ ಕಂಪ್ನಿಯಿಂದ ಕೊಡ್ತಾರೆ ಹೇಳಿ. ಆಮೇಲೆ ಹುಬ್ಬಳ್ಳಿಯ ಆಫೀಸಿಗೆ ಹೋಗಿ ಆಯ್ತು ಕೊಡುವ ಅಂತ ಅವರು ಇಲ್ಲಿ ಪ್ಲೇಸ್ ಅನ್ನು ನೋಡ್ಲಿಕ್ಕೆ ಬಂದರು. ಆಯ್ತು ಕೊಡುವ, ನೀವು ಶೆಡ್ ಕಟ್ಟಿ ನಾವು ಅಗ್ರಿಮೆಂಟ್ ಮೇಲೆ ನಿಮ್ಗೆ ಮರಿ ಕೊಡ್ತೀವಿ ಅಂದ ತಕ್ಷಣ ನಾವು ಶೆಡ್ ಅನ್ನು ಚಾಲು ಮಾಡಿದ್ವಿ. ನಾವು ಆ ಶೆಡ್ಡು ಹಿಂಗೆ ಇರಬೇಕು, ವೈಜ್ಞಾನಿಕವಾಗಿ ಈ ಕಡೆನ ಬಾಗಿಲ ಇರಬೇಕು, ಇಷ್ಟು ಕಿಡಿಕಿ ಇರಬೇಕು, ಇಷ್ಟು ಗಾಳಿ ಆಡಬೇಕು, ಇಷ್ಟು ಬೆಳಕು ಬಿಸಿಲು ಬರಬೇಕು, ಹಂಗಿರುತ್ತಾ? ಹಾ ಇರುತ್ತೆ. ಅಂದ್ರೆ ಅದು ಪೂರ್ವ ಪಶ್ಚಿಮ ದಿಕ್ಕಿನಲ್ಲೇ ಶೆಡ್ ಇರಬೇಕು, ಸೈಡು 7 ಫೀಟ್ ಹೈಟ್ ಇರಬೇಕು, ಮಿಡ್ಲು ಒಂದು 12 ಫೀಟ್ ಹೈಟ್ ಇರಬೇಕು. ನಮ್ದು 7, ಸೈಡ್ ಒಂದು 6 ಫೀಟ್ ಹೈಟ್ ಇದೆ, ಮಿಡ್ಲ್ ಒಂದು 8 ಫೀಟ್ ಹೈಟ್ ಇದೆ. ಅಂದರೆ ನಮ್ದು ಇಲ್ಲಿ ಗಾಳಿ ಜಾಸ್ತಿ ಆಗಿರುತ್ತೆ, ಗಾಳಿಗೆ ಏನಾದರೂ ನಮ್ಮ ಸಮಸ್ಯೆ ಆಗಬಾರ್ದು ಹೇಳಿ ನಾವು ಆ ಇದರಲ್ಲಿ ಕಟ್ಟಿದ್ದೀವಿ. ಮತ್ತು ಯಲ್ಲಾಪುರ ಅಂದ ತಕ್ಷಣ ಒಂದು ಮಳೆ ಹೆಚ್ಚಾಗುವಂಥ ಪ್ರದೇಶ, ಹಾಗಾಗಿ ಇಲ್ಲಿ ಏನೇನು ಕಾಳಜಿ ವಹಿಸ್ಬೋದು? ನಾವು ಅಂದರೆ ನಮ್ಮದು ಗೆದ್ದೆಯಲ್ಲೇ ಮಾಡಿದ್ದೀವಿ, ಸ್ವಲ್ಪ ನೀರಿನ ಸಮಸ್ಯೆ ಆಗತ್ತೆ, ಆದರೆ ನಾವು ಸ್ವಲ್ಪ ನೆಲವನ್ನು ಹೈಟ್ ಮಾಡಿ ಕಟ್ಟಿದ್ದೀವಿ ಶೆಡ್ ಅನ್ನು. ಮಳೆ ಬಂದಾಗ ರಭಸ ಒಳಗಿನ ನೀರು ನುಗ್ಗುದು ಅಂದ್ರೆ ಮಳೆಯ ಒಂದು ಹನಿಗಳು ಒಳಗಡೆ ಬರುವುದು ಹಂಗೇನಾಗಲ್ಲ? ಇಲ್ಲ ಇಲ್ಲ, ನಮ್ದು ಹಾಗೇನಾಗಲ್ಲ ಸರ್. ಹಾಗೇನು ತಟ್ಟು ಹಾಕೋದು ಹಂಗೇನು ಮಾಡ್ತೀರಾ? ಏನಿಲ್ಲ, ಸೈಡಿಗೆ ಕಿಡಿಕಿಗೆ ಮಳೆ ಹನಿ ಬೀಳಬಾರ್ದು, ಅದ್ರದ್ದು ತಂಪು. ನಾವು ಮಳೆಗಾಲದಲ್ಲಿ ಏನು ಮಾಡ್ತೀವಿ, 1.5-2 ಫೀಟ್ ಅನ್ನ ಹೈಟ್ ಕಟ್ಟಿರ್ತೀವಿ, ಸೈಡ್ ತಾಡಪತ್ರೆ ಇರುತ್ತೆ ಜಾಳಿಗೆ ಒಂದು, ಅಲ್ಲಿ ಕಟ್ಟಿರ್ತೀವಿ. ಮತ್ತೆ ಇದಕ್ಕೆ ಎಷ್ಟು ಲೇಬರ್ ಖರ್ಚಾಗುತ್ತೆ ನಮಗೆ ಬೇಕಾಗ ಅಂದ್ರೆ? ನಾವೇ ನಮ್ಮ ಮನೆಯಿಂದಾನೇ ಮಾಡ್ತೀವಿ, ಬಾಕಿ ಲೇಬರ್ ಏನ್ ತಗೊಳ್ಳ ನಾವು. ಹೀಗೆ ಬಾಕಿ ಗೊಬ್ಬರ ಎಲ್ಲ ಹೀಗೆ ರಾಶಿ ಮಾಡ್ಬೇಕಾದ್ರೆ ಅಷ್ಟೇ ತಗೋತೀವಿ, ಬಾಕಿ ಲೇಬರ್ ಏನ್ ತಗೊಳ್ಳಲ್ಲ, ಮೇಂಟೆನೆನ್ಸ್ ಗೆ ಏನ್ ತಗೊಳ್ಳಲ್ಲ. ಅಂದ್ರೆ ಕಂಪ್ನಿಯವ್ರದ್ದು ಏನ ಬೇಕಾಗಿರೋದಿಲ್ಲ, ಅವ್ರು ಬಂದು ಫೀಡ್ ಚೀಲ ಅವರೇ ಇಳಿಸೋಗ್ತಾರೆ, ಮರಿ ಬಂದು ಇಳಿಸ್ಕೊಡ್ತಾರೆ, ಹಾಗೇನ್ ಲೇಬರ್ ಏನ್. ಇಂಥ ವಾತಾವರಣ ಕೋಳಿ ಸಾಕಾಣಿಕೆಗೆ ಸೂಕ್ತ ಅಂತ ಹೇಳಿ ನಿಮ್ಗೆ ಅನಿಸಿದೆಯಾ? ಹಾ, ಇದೇ ವಾತಾವರಣದಲ್ಲಿ ಚೆನ್ನಾಗಿ ಬರುತ್ತೆ, ಇದೇ ವಾತಾವರಣ ಬೆಸ್ಟ್. ಅಂದ್ರೆ ಫಸ್ಟಿಗೆ ಒಂದು 8 ದಿನ ಹೀಟ್ ಇದ್ರೆ ಆಮೇಲೆ ಇದೇ ಕ್ಲೈಮೇಟಿಗೆ ಸೆಟ್ ಆಗ್ತವೆ. ಅಂದ್ರೆ ಮಳೆಗಾಲದಲ್ಲೇ ಚೆನ್ನಾಗಿ ಬರುತ್ತೆ ಬ್ಯಾಚು, ಅಂದ್ರೆ ಕೋಲ್ಡ್ ಇರುತ್ತಲ್ವ ಸರ್, ಬಿಸಿಲುಗಾಲದಲ್ಲಿ ಬಿಸಿ ಹೆಚ್ಚಾದಾಗ ಅದ್ರ ಟೆಂಪರೇಚರೇ ಜಾಸ್ತಿ ಇರುತ್ತೆ, ಕೋಳಿ ಟೆಂಪರೇಚರು ಮತ್ತೆ ಈ ಬಿಸಿಲಿನಕ್ಕೆ ಚೆನ್ನಾಗಿ ಬರಲ್ಲ, ಈ ಮಳೆಗಾಲದಲ್ಲೇ ಅಡ್ಡಿಲ್ಲ ಚೆನ್ನಾಗಿ ಬರುತ್ತೆ. ಹಾಗಾಗಿ ಬೇಸಿಗೆಯೊಳಗೆ ಏನಾದರೂ ಹೆಚ್ಚಿನ ಕಾಳಜಿ ಬೇಕಾಗುತ್ತಾ? ಬೇಸಿಗೆಯಲ್ಲಿ ನಾವೇನು ಮಾಡ್ತೀವಿ, ಬಿಸಿಲಿನ ತಾಪಕ್ಕೆ ಮೇಲೆ ಈ ನಮ್ದು ಅಡಿಕೆ ಮರದ ಇದು ಸೋಗೆ ಇದಿರುತ್ತಲ್ಲ, ಅದನ್ನ ಶೆಡ್ಡಿನ ಮೇಲೆ ಹಾಕಿ ಪಿಂಕ್ಲರ್ಸ್ ಅಲ್ಲಿಂದ ನೀರು ಬಿಡ್ತೇವೆ ಸರ್, ಅದರಿಂದ ಕೋಲ್ಡ್ ಆಗಿರುತ್ತೆ, ಒಳಗೆಲ್ಲ ಕೋಲ್ಡ್ ವಾತಾವರಣವಿರುತ್ತೆ. ಗಾಳಿ ಪೂರ್ತಿ ಆಡ್ಬೇಕು. ಹಾ, ಗಾಳಿ ಪೂರ್ತಿ ಸೈಡಿಂದ ಜಾಳಿಗೆಯಿಂದ ಎಲ್ಲ ತಾಡಪತ್ರೆ ಇಳಿಸಿ ಒಳಗೆಲ್ಲ ಕೋಲ್ಡ್ ಇರುತ್ತೆ. ನಾವು ಮಳೆಗಾಲದೊಳಗ ಸಣ್ಣದಿದ್ದಾಗ 8 ದಿನದ ಮರಿಗೆ ಹೀಟ್ ಮಾಡ್ತೀವಲ್ಲ, ಬೇಸಿಗೆಯೊಳಗ ಅದರ ಅವಶ್ಯಕತೆ ಇಲ್ಲ? ಇಲ್ಲ ಇಲ್ಲ, ಬೇಕು ಸರ್, ಯಾವುದೇ ಇದರಲ್ಲಾದರೂ ಅದಕ್ಕೆ ಹೀಟ್ ಬೇಕೇ ಬೇಕು. ಅಂದ್ರೆ ಅದು ಸಣ್ಣದು ಮರಿ ಇದ್ದಾಗ ಅದು ಫುಲ್ ಇದರಲ್ಲಿ ಹೀಟೇ ಬೇಕಾಗಿರುತ್ತೆ, ಅದಕ್ಕೆ ಸೈಡ್ ಎಲ್ಲ ತಾಡಪತ್ರೆ ಕಟ್ಟಿ ಒಂದು ಚೌಕ ಇದರಲ್ಲಿ ಮಾಡಿ. ಎಷ್ಟು ಓದಿದಿರಿ? ನಾವು 9ಕ್ಕೆ ಬಿಟ್ಟಿದ್ದೀವಿ. ಅಂದ್ರೆ ನಮಗೆ ಏನಾದರೂ ಮಾಡಲೇಬೇಕು ಅಂತ ಇಂಟ್ರೆಸ್ಟ್ ಇತ್ತು, ಅಂದ್ರೆ ಈ ಕೋಳಿ ಸಾಕಾಣಿಕೆಯಲ್ಲಿ ತೊಡ್ಕೊಂಡಿದ್ದೇವೆ. ಕೋಳಿ ಸಾಕಾಣಿಕೆ ಅದರ ಜೊತೆಗೆ ಬೇರೆ ಬೇರೆ ಏನಾದರೂ ಈಗ ಮುಂದೆ ಇನ್ನೊಂದು 3-4 ವರ್ಷ ಬಿಟ್ಟರೆ ತೋಟದಿಂದ ಬರುತ್ತೆ? ಹಾಂ, ತೋಟದಿಂದ ಬರುತ್ತೆ. ಅಂದರೆ ನಮ್ಮದು ಈ ಸದ್ಯ ಹಾಕಿದ ತಕ್ಷಣ ಈ ತೋಟ ಇದೆ, ಅದರಿಂದ ಇನ್ನೊಂದು 2-3 ವರ್ಷ ಹೋದರೆ ಅದರಿಂದ ಬರುತ್ತೆ ತೋಟ ಹಾಕಿದೆ. ಮಧ್ಯೆ ತರಕಾರಿ ಬೆಳೆಯೋದು ಹಂಗೇನು ಮಾಡಲ್ಲ? ಇಲ್ಲ, ತರಕಾರಿ ಏನು ಬೆಳೆಯಲ್ಲ. ಬಿಟ್ಟರೆ ಇದು ನಮ್ದೊಂದು 4-1 ದನ ಇದೆ, ಹೀಗೆ ಕಂಟ್ರಿ ದನ ಇದೆ, ಅದರಿಂದನೂ ಗೊಬ್ಬರ ಏನಾದರೂ ಹೀಗೆ ಬರುತ್ತೆ, ಅದರಿಂದ ನಮಗೆ ಮನೆಗೆ ಉಪಯೋಗಿಸ್ಟು ಹಾಲು ಅದರಿಂದ ಸಿಗತ್ತೆ. ಜೇನು ಸಾಕಾಣಿಕೆ ಅಂತವು? ಇಲ್ಲ, ಜೇನು ಸಾಕಾಣಿಕೆ ಏನು ಮಾಡಿಲ್ಲ ಸರ್, ಅದ್ರ ಮಾಡುವಂತ ಇಂಟ್ರೆಸ್ಟ್ ಇದೆ ಅದರಲ್ಲಿ, ನೋಡ್ಬೇಕು ನಾವು. ಯಾಕಂದ್ರೆ ಅದರಲ್ಲಿ ನಿಮಗೆ ಮತ್ತೆ ಜಾಸ್ತಿ ತೊಡಗಿಸ್ಕೋಬೇಕಾಗಿಲ್ಲ, ಹಾಗಾಗಿ ನಿಮ್ಮ ಶ್ರಮ ಏನು ಜಾಸ್ತಿ ಬಯಸಲ್ಲ. ಅದು ಒಂದು 20-30 ಪೆಟ್ಟಿಗೆ ಅಷ್ಟಾದರೂ ನಿಮ್ಮ ತೋಟದೊಳಗೆ ಇಟ್ಟಿನಂದ್ರೆ ಅದರಿಂದ ಸ್ವಲ್ಪ ಜೇನು ಸಿಗುತ್ತೆ ನಿಮಗೆ. ಅದು ಕ್ವಿಂಟಲ್ ಗಟ್ಟಲೆಗೆ ಜೇನು ಸಿಕ್ಕರು ಒಂದು ಅದು ಒಂದು ಲಾಭನೇ ನಿಮಗೆ. ಹೌದು ಸರ್, ಅದು ನೋಡಿದೆ ಈ ಸತಿ ಮಾಡಬೇಕು ಅಂತ ಇದೆ, ಒಂದು 4 ಪೆಟ್ಟಿಗೆ ಸ್ಟಾರ್ಟಿಂಗ್ ಮಾಡಿ ನೋಡಿ ಆಮೇಲೆ ಮುಂದೆ ಯೋಚನೆ ಮಾಡಬೇಕು. ನಿಮ್ಮೂರಲ್ಲಿ ನಿರುದ್ಯೋಗಿ ಯುವಕರು ಜಾಸ್ತಿ ಇದ್ದಾರೆ? ಹೌದು, ನಿರುದ್ಯೋಗಿ ಯುವಕರು ಅಂದರೆ ಈಗ ಒಂದು 2nd PU ಡಿಗ್ರಿ ಮಾಡಿ ಹೀಗೆ ಮನೆಯಲ್ಲೇ ಉಳಿದು ಯುವಕರು ಜಾಸ್ತಿ ಇದ್ದಾರೆ. ಅಂದರೆ ನನಗೆ ಶಾಲೆಯಲ್ಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲದ ಕಾರಣ ಬಾಕಿದೇ ಏನಾದರೂ ನನಗೆ ಮಾಡಬೇಕು ಅಂತ ಇಂಟ್ರೆಸ್ಟ್ ಇತ್ತು, ಹಂಗೇಳಿ ಇದರಲ್ಲಿ ತೊಡ್ಕೊಂಡಿದೆ. ಆ ಯುವಕರೆಲ್ಲ ಹೇಗಂತಾರೆ, ಅವ್ರ ಮನೋಸ್ಥಿತಿ ಹೇಗಿದೆ ಈಗ? ಹಾಂ, ಮನೋಸ್ಥಿತಿ ಅಡ್ಡಿಲ್ಲ, ಇವನು ಸಣ್ಣ ಏಜಲ್ಲೇ ಇಷ್ಟು ಮಾಡಿದಾನೆ ಅಡ್ಡಿಲ್ಲ ಹೀಗೆ ಹೇಳ್ತಾರೆ. ಬಾಕಿ ಹಾಂ ಹೇಳ್ತಾರೆ,

ಅರ್ಪಿಸಿದಳ್ ಪುಷ್ಪಹಾರವ ಸರ್ಪಶಯನನ ಕೊರಳಿಗೆ, ಸರ್ಪಶಯನನ ಕೊರಳಿಗೆ ವಾಪವಾಗಿಯೇ ಇಟ್ಟು ನಲಿದಳು ವಾಪಿ ಪ್ರೇಮದಿ ಲಕ್ಷ್ಮಿಯು, ವಾಪಿ ಪ್ರೇಮದಿ ಲಕ್ಷ್ಮಿಯು. ಈಗ ಮಾಲೆ ಹಾಕುವ ಇನ್ನೊಂದು ಹಾಡು. ಅಂಗಳ ಲಕ್ಷ್ಮಿ ಬಂದಳು ಬೇಗ ಸಿಂಗಾರವಾದ ಮಂಟಪಕ್ಕೆ, ಮಲ್ಲಿ ವನಕ್ಕೆ ಹೋದಳು ಸೀತಾ, ಮಲ್ಲಿ ಮಾಲೆಗೈದಳು ಸೀತಾ, ರಾಮನ ಕೊರಳಿಗೆ ಧರಿಸಿದಳು. ಅಂಗಳ ಲಕ್ಷ್ಮಿ ಬಂದಳು ಬೇಗ ಸಿಂಗಾರವಾದ ಮಂಟಪಕ್ಕೆ, ಮಲ್ಲಿ ವನಕ್ಕೆ ಹೋದಳು ಸೀತಾ, ಮಲ್ಲಿ ಮಾಲೆಗೈದಳು ಸೀತಾ, ರಾಮನ ಕೊರಳಿಗೆ ಧರಿಸಿದಳು, ರಾಮನ ಕೊರಳಿಗೆ ಧರಿಸಿದಳು. ಈಗ ಮಂಗಳಸೂತ್ರ ಕಟ್ಟುವ ಹಾಡು. ಅಂಗನೆ ಮಣಿಗೆ ರಂಗನು ಸಿರಿಗೆ ಮಂಗಳ ಸೂತ್ರವನು ಇರಿಸಿದ, ಮಂಗಳ ಸೂತ್ರವನು ಸುರರು ಬುಶೂರರು ನರೆದಿಹ ಸಭೆಯೋಳು, ಹರಿಯತಿ ಪ್ರೇಮದೋಳು ಇರಿಸಿದ, ಹರಿಯತಿ ಪ್ರೇಮದೋಳು ದೀರ್ಘ ಸುಮಂಗಲೇ ಆಗಿರು ಏನು ತಲಿ, ಶೀಘ್ರದಿ ಶ್ರೀಹರಿಯು ತೊಡಿಸಿದ, ಶೀಘ್ರದಿ ಶ್ರೀಹರಿಯು. ಅಂಗನೆ ಮಣಿಗೆ ರಂಗನು ಸಿರಿಗೆ ಮಂಗಲ ಸೂತ್ರವನು ಇರಿಸಿದ, ಮಂಗಲ ಸೂತ್ರವನು. ಮುಂದೆ ಆರತಿ ಎತ್ತುವ ಹಾಡು. ಜಾನಕಿ ರಮಣ ಕೋಮಲ ಚರಣ ಪ್ರೇಮದೊಳಾರತಿಯ, ನಿಮಗೆ ಬೆಳಗುವೆ ಆರತಿಯ, ಜನಕನ ಸಭೆಯೊಳು ಧನುವನೇ ಮುರಿದು ಸೀತೆಯ ತಂದವನೇ ರಾಮ, ಬೆಳಗುವೆ ಆರತಿಯ. ಮಾರುತಿಯೊಡನೆ ಸೇತುವೆ ಕಟ್ಟಿ ಸೀತೆಯ ಗೆದ್ದವನೇ ರಾಮ, ಬೆಳಗುವೆ ಆರತಿಯ. ವನವಾಸದೊಳು ಕಷ್ಟವ ಸಹಿಸಿ ರಾವಣನನು ಸಂಹರಿಸಿ ರಾಮ, ಬೆಳಗುವೆ ಆರತಿಯ. ಜಾನಕಿ ರಮಣ ಕೋಮಲ ಚರಣ ಪ್ರೇಮದೊಳಾರತಿಯ, ನಿಮಗೆ ಬೆಳಗುವೆ ಆರತಿಯ. ಇನ್ನು ಮುಂದೆ ಕೇಳಿ ಗಂಡನ ಮನೆ ಸೇರಿದ ವಧು ಹಾಡುವ ಹಾಡು. ಸೋದರ ಮಾವಯ್ಯ ಸಸೆಯಾಗಿ ಬಂದಿರುವೆ ಮಗಳಂತೆ ಸಲಹಿ ಕೋ ನನಗೀಗ, ಆಡೋ ಆಟ ಮರೆತು ಬಂದೆ ತುಗೋ ತೊಟ್ಟಿಲ ನೆನೆ ಬಂದೆ, ಮಗಳಂತೆ ಸಲಹಿ ಕೋ ಎನಗೀಗ. ಸೋದರ ತೆಮ್ಮ ಸಸೆಯಾಗಿ ಬಂದಿರುವೆ ಮಗಳಂತೆ ಸಲಹಿ ಕೋಯನಗೀಗ, ಆಡೋ ಆಟ ಮರೆತು ಬಂದೆ ತುಗೋ ತೊಟ್ಟಿಲ.